ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಭಾರತದ ಅತಿದೊಡ್ಡ ಉದ್ಯಮ ಕೃಷಿ. ಕೃಷಿ ಪ್ರಧಾನ ದೇಶವಾದ ಭಾರತದಲ್ಲಿ ರೈತನೇ ದೇಶ ಕಟ್ಟುವ ಕಟ್ಟಾಳು. ಗಡಿಕಾಯುವ ಸೈನಿಕ, ಶತ್ರುಗಳಿಂದ ನಮ್ಮನ್ನ ರಕ್ಷಿಸಿದ ಹಾಗೆ ಹಸಿದ ಹೊಟ್ಟೆಗೆ ಅನ್ನ ನೀಡುವ ರೈತ ನಮ್ಮೆಲ್ಲರ ರಕ್ಷಕ. ಆದರೆ ರೈತನು ಬೆಳೆ ತೆಗೆಯುವಾಗ ಹವಾಮಾನದ ವೈಪರೀತ್ಯ ಮತ್ತು ಹಲವು ಕಾರಣಗಳಿಂದ ಬೆಳೆ ನಾಶದ ಸಮಸ್ಯೆಯಿಂದ ಸಾಲದ ಸುಳಿಗೆ ಸಿಲುಕಿ ತೊಂದರೆ ಅನುಭವಿಸುತ್ತಾನೆ. ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯನ್ನು, ಅಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೆ ತಂದಿದೆ. ಸುಮಾರು 25 ಕೋಟಿಗೂ ಹೆಚ್ಚು ರೈತ ಬಾಂಧವರು ಈ ಬೆಳೆ ವಿಮೆ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. 75 ಕೋಟಿಗೂ ಹೆಚ್ಚು ರೈತರಿಂದ ಅರ್ಜಿ ಸ್ವೀಕರಿಸಿದ್ದು ಸಂರಕ್ಷಿತ ಬೆಳೆ ವಿಮಾ ತಂತ್ರಾಂಶದ ಮೂಲಕ ಪಾರದರ್ಶಕವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಈ ಯೋಜನೆ ರೈತರನ್ನು ಆಪತ್ತಿನಿಂದ ಪಾರು ಮಾಡುವ ವಿನೂತನ ಯೋಜನೆ. ಈ ಯೋಜನೆಯಲ್ಲಿ ವಿವಿಧ ಬೆಳೆಗಳು ಹಾಗೂ ವಿವಿಧ ವಾಯುಗುಣಕ್ಕೆ ಅನುಗುಣವಾಗಿ ರೈತ ವಿಮಾ ಕಂತನ್ನು ಅತ್ಯಲ್ಪ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ. ರೈತರು ಪಾವತಿಸಿದ ವಿಮಾ ಮೊತ್ತದಷ್ಟೇ ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿಮಾ ಕಂಪನಿಗೆ ನೀಡುತ್ತಿದೆ. ಬೆಳೆ ನಾಶವಾದಾಗ ಈ ಯೋಜನೆಯಲ್ಲಿ ಸೇರಿದರೆ ಇದರ ಉಪಯೋಗ ಪಡೆಯಬಹುದು. ಹವಾಮಾನದ ವೈಪರೀತ್ಯದಿಂದ ಬೆಳೆ ನಾಶವಾದರೂ WBCIS ಯೋಜನೆ ಅಡಿಯಲ್ಲಿ ವಿಮಾ ಮಾಡಿಕೊಳ್ಳಬಹುದು. ಇದಲ್ಲದೆ ತೆಂಗಿನಕಾಯಿ ಬೆಳೆ ನಾಶಕ್ಕೂ CPIS ಯೋಜನೆಯಡಿ ವಿಮಾ ಸೌಲಭ್ಯ ಇದೆ. ರೈತರು ಈ ಯೋಜನೆ ಸೌಲಭ್ಯ ಪಡೆಯಲು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ 1 ಕಿಸಾನ್ ಕಾಲ್ ಸೆಂಟರ್ 1000435353553 ಹಾಗೂ ಕ್ರಾಪ್ ಇನ್ಶೂರೆನ್ಸ್ ಪೋರ್ಟಲ್ ಇಲ್ಲಿಗೆ ಸಂಪರ್ಕಿಸಬಹುದು. ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12%ರಷ್ಟಿದ್ದ ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೆಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5%ರ ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5%ರ ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18%ರ ಜಿಎಸ್ಟಿ ಬದಲಾಗಿ ಶೇಕಡ 5%ರ ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಕರೆ ಮಾಡಲು ನೀವು ಪ್ರಾರಂಭ ಮಾಡಬಹುದು ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಡೂರು ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಶ್ರೀ ಜಯದೇವ್ ಅವರು. ಇಂದಿನ ವಿಷಯ ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ. ಈ ಕುರಿತು ನಿಮಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಯಲು ನೀವು ಕರೆ ಮಾಡಬೇಕಾಗಿರೋ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2702283, ಮತ್ತೊಂದು ಸಂಖ್ಯೆ 2702282, ಎಸ್ಟಿಡಿ ಕೋಡ್ ಸಂಖ್ಯೆ 08282. ಇನ್ನು ವಾಟ್ಸ್ಆಪ್ ಮೂಲಕ ಪ್ರಶ್ನೆಗಳನ್ನು ಕೇಳುವವರಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260. ತಡ ಯಾಕೆ ಕೇಳಿದ್ರೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ ಕಡೂರು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಜಯದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಏನಂತಂದ್ರೆ ತೆಂಗು ಬೆಳೆಯಲ್ಲಿ ಯಾವೊಂದು ಪ್ರಮುಖ ಕೀಟಗಳು ಮತ್ತೆ ರೋಗಗಳು ಬಾಧಿಸ್ತವೆ, ಅದನ್ನು ನಾವು ಹೇಗೆ ಗುರುತಿಸಬಹುದು, ಅದರ ಒಂದು ಉಲ್ಬಣ ಯಾವ ರೀತಿಯಿಂದ ಇರುತ್ತೆ, ಆಮೇಲೆ ಸಮಗ್ರವಾಗಿ ಮತ್ತೆ ಪ್ರತ್ಯೇಕವಾಗಿ ರಾಸಾಯನಿಕ ಇಲ್ಲ ಯಾಂತ್ರಿಕವಾಗಿ ನಾವು ಹೇಗೆ ಇದನ್ನ ನಿರ್ವಹಣೆ ಮಾಡಬಹುದು ಅಂತ ಅನ್ನೋದನ್ನ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ರೈತ ಬಾಂಧವರ ಕೇಳುಗರ ಪರವಾಗಿ ಡಾಕ್ಟರ್ ಜಯದೇವ್ ಅವರಿಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಈಗ ನಾವು ಹೋದ ವಾರ ಅಂತಂದ್ರೆ 2nd September ವಿಶ್ವ ತೆಂಗು ದಿನ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಇದರ ಒಂದು ಸಂಕ್ಷಿಪ್ತ ಕಿರು ಪರಿಚಯದೊಂದಿಗೆ ನಾವು ಈ ಹಿಂದಿನ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ತಮ್ಗೆಲ್ಲ ಪರಿಚಯ ಇದೆ, ಬೇರೆ ಬೇರೆ ಈಗ ಏನು ಟೀಚರ್ಸ್ ಡೇ ಅಂತ ಮಾಡ್ತೀವಿ, ಕ್ಯಾನ್ಸರ್ ಡೇ ಅಂತ ಮಾಡ್ತೀವಿ. ಈ ಅದೇ ತರ ನಮ್ಮಲ್ಲಿ ತೆಂಗು ಕೂಡ ತಮ್ಗೆ ಗೊತ್ತು, ಅದು ತುಂಬಾ ಏನು ನಮ್ಮ ಪುರಾಣಗಳಲ್ಲೂ ಕೂಡ ಇದೆ. ಅದು ಶತಮಾನಗಳಿಂದ ನಾವು ಬೆಳೆ ಬೆಳೆದಿದ್ವಿ. ಅದರಲ್ಲೂ ನಾವು ಏನು ಭಾರತ ದೇಶ, ಅದರಲ್ಲೂ ಕೂಡ ನಾವು ಏನು ದಕ್ಷಿಣ ಭಾರತದವರು ನಾವು ಈ ತೆಂಗಿನ ಬಹಳ ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಬಳಸ ಅಂತ ವಸ್ತು. ಆಮೇಲೆ ನಾವು ಅಲ್ಲಿ ಪುರಾಣಗಳು ತಾವು ಇಳಿದು ಕಲ್ಪವೃಕ್ಷ ಅಂತ ಕೂಡ ನಾವು ಕರಿತೀವಿ. ಹಂಗಾಗಿ ಇದನ್ನ ನಾವು ತೆಂಗಿನ ಪರ್ಟಿಕ್ಯುಲರ್ ಡೇನ ನಾವು ತೆಂಗಿಗೆ ಅಂತ ಮೀಸಲಿಡ್ತೀವಿ. ಇಲಾಖೆಗಳಲ್ಲಿ ಕೂಡ ಅಥವಾ ರಿಸರ್ಚ್ ಸ್ಟೇಷನ್ಗಳಲ್ಲೂ ಕೂಡ ಇದನ್ನ ರೈತ ಬಾಂಧವರನ್ನ ಸೇರಿಸಿಕೊಂಡು ಈ ತೆಂಗಿನ ಏನು ಕೋಕೋನಟ್ ಡೇ ಅಂತ ನಾವು ಇದನ್ನ ಎಲ್ಲಾ ಕಡೆ ಆಚರಣೆ ಕೂಡ ನಾವು ಮೊದಲಿಂದನೂ ಆಚರಣೆ ಕೂಡ ಮಾಡ್ಕೊಂಡು ಕೂಡ ಬಂದಿದೀವಿ. ಇದರ ಜೊತೆಗೆ ಇವತ್ತು ನಮ್ಮ ಹೆಮ್ಮೆಯ ಒಂದು ತೋಟಗಾರಿಕಾ ಸಂಸ್ಥೆ ಕೇಂದ್ರ ಸರ್ಕಾರದ ಏನು IIHR ಹೆಸರುಘಟ್ಟ ಬೆಂಗಳೂರು, ಇವರು ಕೂಡ 59th ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿದ್ದಾರೆ ಸರ್. ಹೌದು ಸರ್, ಖಂಡಿತವಾಗ್ಲೂ. ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ, ಇದೇನು ನಮ್ಮ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಬರುತ್ತೆ. ಇಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ನಾವು ಬಹಳ ಪುಣ್ಯವಂತರು ಅಂತ. ರಿಸರ್ಚ್ ಸ್ಟೇಷನ್ ನಮ್ಮ ರಾಜ್ಯದಲ್ಲಿ ಇದೆ, ಅದು ಬಹಳ ವರ್ಷದಿಂದ ಇದೆ. ತಮ್ಗೆಲ್ಲ ಗೊತ್ತು, ಅದು 100 acres ಇದೆ. ಅದು ತೋಟಗಾರಿಕಾ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಹೂವಿನ ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳ ತುಂಬಾ ಹೈಬ್ರಿಡ್ಸ್ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಇಂದ ತುಂಬಾ ಡೆವಲಪ್ ಮಾಡಿ ನಮ್ಮ ರೈತ ಬಾಂಧವರಿಗೆ ನಿಜವಾಗ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಈಗ ಅಷ್ಟು ವರ್ಷ ಆಗಿದೆ. ಸೊ ಅದರದ್ದು ಆಚರಣೆ, ಅದ್ರ ಫೌಂಡೇಶನ್ ಡೇನು ಕೂಡ ಇವತ್ತಿದೆ. ಹಂಗಾಗಿ ಕೂಡ ಅದ್ರ ಕಾಂಟ್ರಿಬ್ಯೂಷನ್ ಕೂಡ ನಮ್ಮ ರಾಜ್ಯಕ್ಕೆ ಬಾಳನೇ ಇದೆ. ಅದು ಸೌತ್ ಇಂಡಿಯಾಕ್ಕೆ ಕೂಡ ಅದು ಬಾಳನೇ ಫೇಮಸ್ ಆಗಿದೆ ಆ ಇನ್ಸ್ಟಿಟ್ಯೂಟ್. ಅಲ್ಲಿರೋ ವಿಜ್ಞಾನಿಗಳಿಗೂ ಕೂಡ ಬಹಳ ಪರಿಣಿತ ಹೊಂದಿದ್ದಾರೆ. ಆಮೇಲೆ ಲೋಕಲ್ ಏನೇನು ರೈತರದ್ದು ಪ್ರಾಬ್ಲಮ್ ಇರುತ್ತೋ ಅದನ್ನ ಅದ್ರ ಮೇಲ್ಗಡೆ ಅವರು R&D ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋ ಅಂತ ವ್ಯವಸ್ಥೆ ಕೂಡ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆ. ಆಮೇಲೆ ಆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಪ್ರತಿ ವರ್ಷ ಈಗ ಮಾವಿನ ಮೇಳ, ಹಲಸಿನ ಮೇಳ, ಅದೇ ತರ ತುಂಬಾ ಎಕ್ಸಿಬಿಷನ್ಸ್ ಮೇಳಗಳನ್ನ ಕೂಡ ಆಚರಣೆ ಮಾಡಿ ಅಲ್ಲಿ ಏನು ಟೆಕ್ನಾಲಜಿ ಡೆವಲಪ್ ಆಗುತ್ತೋ ಆ ಟೆಕ್ನಾಲಜಿನ ರೈತರಿಗೆ ತಲುಪಿಸೋ ವ್ಯವಸ್ಥೆ ಕೂಡ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ದಾರೆ. ರೈತ ಬಾಂಧವರೇ, ನಾನು ಇವತ್ತು ನಿಮ್ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಪ್ರತಿ ದಿವಸ ನಂತೂ ಸಂದರ್ಶನ ಮೂಲಕ ರೈತರ ಒಂದು, ವಿಜ್ಞಾನಿಗಳ ಒಂದು, ಅಥವಾ ಇಲಾಖಾ ಸಿಬ್ಬಂದಿಗಳನ್ನ ಕರೆಸ್ಬಿಟ್ಟು ಅವರ ಜೊತೆಗೆ ಸಂದರ್ಶನ ಮಾಡಿ ನಿಮ್ಗೆ ನೇರವಾದ ಒಂದು ವ್ಯವಸ್ಥೆ ಅಂದ್ರೆ ಮಾಹಿತಿ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತಾನೆ ಇದ್ದೀನಿ. ಬೆಳಿಗ್ಗೆ ನೇಗಿಲು ಮಿಡಿತದಲ್ಲಿ ಕೂಡ ತಾವು ವಿವಿಧ ಇಲಾಖೆ ವಿವಿಧ ವಿಷಯಗಳ ಕುರಿತು ತಾವು ಪ್ರತಿ ದಿವಸ ಕೂಡ ಕಾರ್ಯಕ್ರಮ ಕೇಳ್ತೀರಿ ಅನ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ತೆಂಗಿನ ಒಂದು ಬೆಳೆಗೆ ಸಂಬಂಧಿಸಿದ ಹಾಗೆ ಅಥವಾ ತೋಟಗಾರಿಕೆ ಬೆಳೆ ಯಾವುದೇ ಇರಲಿ ಅದಕ್ಕೆ ಸಂಬಂಧಿಸಿದ ಹಾಗೆ ತಾವು ಪ್ರಶ್ನೆಗಳನ್ನು ಕೇಳುವುದಾದರೆ ನಮ್ಮ ದೂರವಾಣಿ ಸಂಖ್ಯೆ ಹೇಳ್ತೇನೆ, 0828227283. ಇದು ಭದ್ರಾವತಿ ಆಕಾಶವಾಣಿ ಸ್ಟುಡಿಯೋದ ಸ್ಥಿರ ದೂರವಾಣಿ ಸಂಖ್ಯೆ ಮತ್ತೆ ವಾಟ್ಸ್ಆಪ್ ಸಂಖ್ಯೆ. ಇದರ ಮುಖಾಂತರ ಕೂಡ ತಾವು ಮೆಸೇಜ್ ಕಳಿಸಬಹುದು, ಇಲ್ಲ ಪ್ರಶ್ನೆಗಳನ್ನ ಕೇಳಬಹುದು, ಸಂದೇಶಗಳನ್ನ ಕೂಡ ತಾವು ಕೇಳಬಹುದು ಈ ಮೂಲಕ ಅಂತ ಹೇಳ್ತಾ ಇದರ ಒಂದು ಸಂಖ್ಯೆ ನಾನು ಹೇಳ್ತೇನೆ, 0941527600. ರೈತ ಬಾಂಧವರೇ, ನೇರ ಪ್ರಸಾರದಲ್ಲಿ ಇರೋದು ನಮ್ಮ ಜೊತೆ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಡಾಕ್ಟರ್ ಜಯದೇವ್ ಅವರು ಇದ್ದಾರೆ. ಪ್ರಮುಖವಾಗಿ ಇವತ್ತಿನ ವಿಷಯ ಅಂತಂದ್ರೆ ತೆಂಗಿನ ಬೆಳೆಯಲ್ಲಿ ನಾವು ಏನು ಪ್ರಮುಖ ಕೀಟಗಳು ನಾವು ಕಾಣ್ತೀವಿ, ಪ್ರಮುಖ ಕೀಟಗಳ ಬಾಧೆ ಇರುತ್ತೆ, ಜೊತೆಗೆ ಏನು ಇದು ರೋಗಗಳು ಅಂತ ಹೇಳ್ಬಿಟ್ಟು ಅದರ ಒಂದು ನಿರ್ವಹಣೆ ಯಾವ ರೀತಿಯಿಂದ ಗುರುತಿಸಬಹುದು ಮತ್ತೆ ನಾವು ಅದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಅನ್ನೋದು ಕೂಡ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದೇವೆ. ಸರ್, ಈಗ ಪ್ರಮುಖವಾಗಿ ತೆಂಗು ಬೆಳೆಗೆ ಬಂದ್ರೆ ಕೀಟಗಳ ಒಂದು ಹಾವಳಿಗೆ ಬಂದ್ರೆ ಯಾವೆಲ್ಲ ಒಂದು ಕೀಟಗಳು ಪ್ರಮುಖವಾಗಿ ಬಾಧಿಸ್ತವೆ ಅಂತ? ಸರ್, ಈಗ ತೆಂಗಿನಲ್ಲಿ ಈಗ ನಾಲ್ಕು ಪ್ರಮುಖ ತುಂಬಾ ಕೀಟಗಳು ಇದೆ, ಬಟ್ ನಾಲ್ಕು ಕೀಟ ನಾವೇನು ಎಕನಾಮಿಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದರ ರೈತರಿಗೆ ನಷ್ಟ ಉಂಟು ಮಾಡುವಂತ ಕೀಟಗಳಿದೆ. ಅದರೊಳಗಡೆ ಈಗ ಮೇಜರ್ ನಂಬರ್ ಒನ್ ಬಂದು ಈಗ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ. ಸೊ ಅದು ಬಹಳನೇ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಈಗಿನ ಕೆಲವೊಂದು ಲಾಸ್ಟ್ ಒಂದು 5-6 ಇಯರ್ಸ್ ಇಂದ ರೋವಸ್ ವೈಟ್ ಫ್ಲೈ ಅಂತ ಒಂದು ಬಿಳಿ ನೊಣ, ಇದು ಬಹಳನೇ ಡ್ಯಾಮೇಜ್ ಮಾಡುತ್ತೆ. ಮತ್ತು ಮೊದಲಿಂದ ಶತಮಾನಗಳಿಂದ ತಮ್ಮಲ್ಲಿ ತಮಗೆ ಗೊತ್ತಿರೋಂಥ ಈಗ ರೈನೋಸಾರಸ್ ಬೀಟ್ಲ್ ಅಂತ ಹೇಳ್ತೀವಿ, ಇನ್ನೊಂದು ಏನೋ ರೆಡ್ ಪಾಮಿವಿಲ್ ಅಂತೀವಿ, ಈ ನಾಲ್ಕು ಮತ್ತೆ ನುಸಿ, ಈ ಐದು ಕೀಟಗಳು ನಮ್ಮ ತೆಂಗಿನ ನಷ್ಟ ಉಂಟು ಮಾಡುವಷ್ಟು ಶಕ್ತಿನ ಹೊಂದಿದ್ದಾವೆ. ಇದು ನಾಲ್ಕು ಐದು ಕೀಟಗಳು. ರೋಗಗಳಲ್ಲಿ ನಮ್ಮಲ್ಲಿ ತಮ್ಮಲ್ಲಿ ಮೇಜರ್ ಒಂದು ಸುಳಿ ಕೊಳ್ಳೆ ರೋಗ, ಇನ್ನೊಂದು ಎಲೆ ಚುಕ್ಕೆ ರೋಗ, ಇನ್ನೊಂದು ಬಂದು ಏನು ಸ್ಟೆಮ್ ಬ್ಲೀಡಿಂಗ್ ಕಾಂಡಸೋರ ರೋಗ, ಇನ್ನೊಂದು ಗ್ಯಾನೋಡರ್ಮ ಅಂತ ಅಣ್ಬೆ ರೋಗ. ಈ ನಾಲ್ಕು ರೋಗಗಳು ಫಸಲ ಇಳುವರಿನ ಕಮ್ಮಿ ಮಾಡೋದು, ಅವ್ರ ಆದಾಯನ ಕಮ್ಮಿ ಮಾಡೋದು, ಅಥವಾ ಗಿಡನ ಸಾಯಿಸುವಷ್ಟು ಕ್ರಿಟಿಕಲ್ ಆಗಿ ಕೂಡ ಇವು ಡ್ಯಾಮೇಜ್ ಮಾಡೋಂಥ ರೋಗಗಳು ಮತ್ತು ಕೀಟಗಳು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಬಹಳ ಜಾಸ್ತಿನೇ. ವಾಟ್ಸಪ್ ಮೂಲಕ ಒಂದು ಸಂದೇಶ ಕಳಿಸಿದ್ದಾರೆ ರೈತರು, ಭದ್ರಾವತಿ ತಾಲೂಕಿನ ರೈತರು ಪ್ರಶಾಂತ್ ಆರ್ ಶೆಟ್ಟರ್ ಅಂತ ಹೇಳಿಬಿಟ್ಟು. ಈ ಸಂಜೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ. ತೆಂಗಿನ ಮರಕ್ಕೆ ಬರುವ ರೋಗ ಯಾವ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್ ವಾಟ್ಸಪ್ ಮೂಲಕ. ತೆಂಗಿನಲ್ಲಿ ತಮ್ಗೆ ಈಗ ನಾನು ಹೇಳ್ದಂಗೆ ನಮ್ಮಲ್ಲಿ ಮೇಜರ್ ಈಗ ಡಿಸೀಸ್ ಅಲ್ಲಿ ಬಂದ್ರೆ ಒಂದು ಸ್ಟೆಮ್ ಬ್ಲೀಡಿಂಗ್, ಅದು ಮರನ ಕೊಲ್ಲುವಷ್ಟು ಡ್ಯಾಮೇಜ್ ಮಾಡುತ್ತೆ. ಎರಡನೇದು ಹಣ್ಬೆ ರೋಗ ಅಂತ, ಗ್ಯಾನೋಡರ್ಮ ಅಂತ, ಆದ್ರೂ ರೋಗ ಕೂಡ ನಮ್ಮಲ್ಲಿ ಗಿಡನ ಕೊಲ್ಲುವಷ್ಟು ಡ್ಯಾಮೇಜ್ ಮಾಡುತ್ತೆ. ಇನ್ನೊಂದು ಸುಳಿ ಕೊಳೆ, ಇದು ಸುಳಿನ ಸಾಯಿಸುತ್ತೆ ಬಟ್ ಗಿಡ ಏನು ಸತ್ತೋಗಲ್ಲ. ಆರೈಕೆ ಚೆನ್ನಾಗಿ ಮಾಡಿದ್ರೆ ಕೂಡ ಇದ್ರದ ಇಂಪ್ರೂವ್ಮೆಂಟ್ ನಾವು ಖಂಡಿತವಾಗ್ಲೂ ಮಾಡಬಹುದು. ಈ ಮೂರು ರೋಗಗಳು ತೆಂಗಿಗೆ ಬಾತ್ಸ ಅಂತ ರೋಗಗಳು. ಕೀಟಗಳು ಬೇರೆ ಇದೆ, ಬಟ್ ಈ ರೋಗಗಳು ಅಂತ ಕೇಳಿದ್ರಿಂದ ನಾನು ಈ ಮೂರು ರೋಗಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೊಬ್ಬ ರೈತರು ಇವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಧನ್ಯವಾದ, ನೀವು ಮಾಹಿತಿ ಅಂದ್ರೆ ಇದು ವಾಟ್ಸಪ್ ಮುಖಾಂತರ ತಾವು ಸಂದೇಶ ಕಳಿಸಿ ಮಾಹಿತಿ ಕೇಳಿದಕ್ಕೆ. ಇನ್ನೊಬ್ಬರು ರೈತರು ಇಂಗ್ಲಿಷ್ ಅಲ್ಲಿ ತಮ್ಮ ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಮೈ ನೇಮ್ ಈಸ್ ಕಲ್ಲೇಶ, ಕಲ್ಲೇಶ BL ಫ್ರಮ್ ಬಿ ಬೊಮ್ಮನಹಳ್ಳಿ ವಿಲೇಜ್ ಸಿಂಗಟಗೆರೆ ಹೋಬಳಿ ಅಂತ ಇವರು ಪ್ರಶ್ನೆ ಕೇಳಿದ್ದಾರೆ. ಮೈ ಕ್ವಶನ್ ಈಸ್, ಕ್ಯಾನ್ ವಿ ಗ್ರೋ ಹೈಬ್ರಿಡ್ ಕೊಕೊನಟ್ ಪ್ಲಾಂಟ್ ಇನ್ ಕಡೂರ್ ತಾಲೂಕ್? ದಿಸ್ ಏರಿಯಾ ಇಸ್ ಸೂಟೇಬಲ್ ಫಾರ್ ಗ್ರೋ ಹೈಬ್ರಿಡ್ ಕೊಕೊನಟ್ ಅಂತ ಇಂಗ್ಲಿಷ್ ಅಲ್ಲಿ ತಮ್ಮ ಪ್ರಶ್ನೆ ಕೇಳಿದ್ದಾರೆ. ಕಲ್ಲೇಶ್ ಅವರೇ, ಖಂಡಿತವಾಗ್ಲೂ ನೀವು ಹೈಬ್ರಿಡ್ ಕೊಕೊನಟ್ ನ ಬೆಳಿಬಹುದು. ಯಾಕಂದ್ರೆ ಕೊಕೊನಟ್ ಏನು ಜೆನೆಟಿಕಲಿ ಏನು ಬೇರೆ ಅಲ್ಲ, ಅದು ಹೈಬ್ರಿಡ್ ಒಂದೇ, ಲೋಕಲ್ ತಳಿ ಕೂಡ ಒಂದೇ. ಒಂದು, ನೀವು ಖಂಡಿತವಾಗ್ಲೂ ಈ ಗಿಡನ ಬೆಳಿಬಹುದು, ಬೆಳಿತಾನೂ ಇದಾರೆ. ಒಂದು, ನೀವು ಅದ್ರದ್ದು ಮಾರುಕಟ್ಟೆನ ಒಂದು ಸ್ವಲ್ಪ ಅವಲೋಕಿಸಿ ನೋಡ್ಬೇಕು. ಈಗ ಟೆಂಡರ್ ಕೊಕೊನಟ್ ಏನು ಹೈಬ್ರಿಡ್ ಬಂದಿದೆಯಲ್ಲ, ಅದಕ್ಕೆ ಲೋಕಲ್ ಮಾರ್ಕೆಟ್ ಇಲ್ಲಿ ಬಹಳ ಕಮ್ಮಿ. ಸೊ ಹಂಗಾಗಿ ಅದನ್ನ ಯೋಚನೆಯಲ್ಲಿ ಇಟ್ಕೊಂಡು ನೀವು ಟೆಂಡರ್ ಇದು ಹೈಬ್ರಿಡ್ ಕೊಕೊನಟ್ ನ ಬೆಳೆಯೋದು ಒಳ್ಳೇದು. ಮನೆಯಲ್ಲಿ ಈಗ ಮನೆಯಲ್ಲಿ ಅಲಂಕಾರಿಕವಾಗಿ ಎರಡು ಗಿಡ ನಾಲ್ಕು ಗಿಡ ಹಾಕೋದ್ರಲ್ಲಿ ಏನ್ ತಪ್ಪಿಲ್ಲ. ಕಮರ್ಷಿಯಲ್ಲಿ ಬೆಳಿಬೇಕಾದ್ರೆ ನೀವು ಎರಡು ಸಲ ಯೋಚನೆ ಮಾಡಿ ನೀವು ಅದನ್ನ ಮಾಡಿದ್ರೆ ಕೂಡ ಒಳ್ಳೇದು. ರೈತ ಬಾಂಧವರೇ, ಇವತ್ತು ನಾನು ನಿಮಗೆ ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ನನ್ನ ಜೊತೆ ಇವತ್ತು ಕಡೂರು ತಾಲೂಕು ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಇದ್ದಾರೆ, ತೋಟಗಾರಿಕೆ ಇಲಾಖೆಯವರು. ಇವತ್ತೇನಂತಂದ್ರೆ ತೆಂಗಿನ ಬೆಳೆಯಲ್ಲಿ ನಾವು ಪ್ರಮುಖ ಯಾವೆಲ್ಲ ಒಂದು ಕೀಟಗಳು ಕಾಣಬಹುದು, ಜೊತೆಗೆ ಯಾವೆಲ್ಲ ಒಂದು ರೋಗಗಳು ನಾವು ಕಾಣಬಹುದು, ರೋಗದ ಒಂದು ಮಾಹಿತಿ ಜೊತೆಗೆ ಅದರ ನಿರ್ವಹಣಾ ಕ್ರಮ. ನಮಸ್ಕಾರ, ಮುರಳೀಧರ ಶಿವಮೊಗ್ಗ. ಮುರಳೀಧರ ಶಿವಮೊಗ್ಗ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮುರಳೀಧರ ಅವರೇ. ಸರ್, ನಮ್ಮ ತೆಂಗಿನ ಮರದಲ್ಲಿ ಹಳ್ಳಿಗಳೆಲ್ಲ ಉದುರೋಗ್ತಾವ ಸರ್, ಕಾಯಿಗಳು ನಿಲ್ತಾ ಇಲ್ಲ, ಅಳಿಲ್ ಕಾಟ ಸ್ವಲ್ಪ ಇದೆ. ಅಳಿಲ್ ಕಾಟನೂ ಇದೆ, ಹರಳು ಉದುರ್ತಾ ಇದೆ ಸರ್, ಕಾಯಿ ಸಣ್ಣ ಸಣ್ಣ ಉದುರೋಗುತ್ತೆ, ಹೂವನ್ನೇ ಉದುರುತ್ತೆ. ನಮಸ್ಕಾರ ಮುರಳೀಧರರೇ. ಈಗ ಹರಳು ಉದುರೋದಕ್ಕೆ ಸುಮಾರು ಕಾರಣ ಇದೆ. ಒಂದು, ಅದು ಕೀಟದ ಬಾಧೆಯಿಂದನೂ ಆಗ್ಬಹುದು. ಎರಡನೇದು, ಏನು ಭೂಮಿ ಏನು ಫಲವತ್ತತೆ ಕಮ್ಮಿ ಆದ್ರೆ ಅಥವಾ ಪೋಷಕಾಂಶಗಳು ಕಮ್ಮಿ ಆದ್ರೆ, ಅದರಲ್ಲೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆದ್ರೆ ಹರಳು ಉದುರೋ ಅಂತ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಅದಕ್ಕಿಂತ ಮೊದಲನೇದಾಗಿ ನೇರವಾಗಿ ನಾವು ನೀವು ಫಸ್ಟ್ ಮೊದಲನೇದು ಸಾಯಿಲ್ ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ, ಮಣ್ಣು ಪರೀಕ್ಷೆ ಮಾಡ್ಕೊಳ್ಳಿ. ಅದ್ರೊಳಗಡೆ ನೋಡಿ ಮೇಜರ್ ಈಗ ಬೋರಾನ್, ಜಿಂಕ್, ಮೆಗ್ನೀಷಿಯಂ, ಈ ಮೂರು ಪೋಷಕಾಂಶಗಳ ಪರಿಮಾಣನ ನೀವು ಪರಿಶೀಲನೆ ಮಾಡಬೇಕು. ಪೊಟಾಶ್ ಕಮ್ಮಿ ಆದ್ರೂ ಕೂಡ ಹರಳು ಉದುರುತ್ತೆ, ಬೋರಾನ್ ಕಮ್ಮಿ ಆದ್ರೂ ಕೂಡ ಹರಳು ಉದುರ ಅಂತ ಜಾಸ್ತಿ. ಸರ್ಕಾರಿ ಗೊಬ್ಬರಗಳನ್ನ ಯಾವ್ದನ್ನು ಹಾಕಿಲ್ಲ ಸರ್. ಬಹಳ ಸಂತೋಷ. ಸಗಣಿ ಗೊಬ್ಬರ ಮಾತ್ರ ಹಾಕೋದು, ಮತ್ತೆ ಹಸಿಂಗಲ್ಲಿ ಆಯ್ತು. ಅದು ನೀವು ಸಾವಯವದಲ್ಲೇ ಮೊದಲಿಂದನೂ ಮಾಡ್ಕೊಂಡ್ಬಂದ್ರೆ ಸಾವಯವ ಅಂಶನ ನೀವು ಮಣ್ಣು ಪರೀಕ್ಷೆನಲ್ಲಿ ಪರೀಕ್ಷೆ ಮಾಡಿ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಅದನ್ನು ಪರಿಶೀಲನೆ ಮಾಡಿ ಅದು ಬಿಲೋ 1% ಇದ್ರೆ ನೀವು ಸಾವಯವ ಗೊಬ್ಬರನ ಜಾಸ್ತಿ ಮಾಡಬೇಕು. ಸಾವಯವ ಮಿನಿಮಮ್ ಒಂದು ತೆಂಗಿನ ಮರಕ್ಕೆ 50 kg ಸಾವಯವ ಗೊಬ್ಬರನ ನೀವು ಕೊಟ್ರೆ ಖಂಡಿತವಾಗ್ಲೂ ನಿಮ್ ಪ್ರಾಬ್ಲಮ್ ನೆಕ್ಸ್ಟ್ ಇದರಲ್ಲಿ ಕಮ್ಮಿ ಆಗುತ್ತೆ. ಎರಡನೇದು ನೀರು ಕಮ್ಮಿ ಆಗುತ್ತೆ, ಬೇಸಿಗೆನಲ್ಲಿ ಏನಾಗುತ್ತೆ ಅದ್ರ ಆರೈಕೆ ಕಮ್ಮಿ ಆಗುತ್ತೆ. ಗೊಬ್ಬರ ಕೊಟ್ಟಿರ್ತೀರಾ ಆ ಬೇಸಿಗೆನಲ್ಲಿ ನಾವು ಇದು ಮಳೆ ಆಶ್ರಯದಲ್ಲಿ ನೋಡ್ಕೊಳೋದ್ರಿಂದ ಅಥವಾ ನೀರನ್ನ ಬೇಸಿಗೆನಲ್ಲಿ ಕೊಡದೆ ಇರೋದ್ರಿಂದ ಅವಾಗ ಬರೋ ಅಂತ ಎಲ್ಲಾ ಹೂವುಗಳದ್ದು ಹಿಂಗಾರದು ಏನು ಇದು ಅರಳು ಎಲ್ಲ ಉದುರಕ್ಕೆ ಪ್ರಾರಂಭ ಮಾಡುತ್ತೆ. ಹಂಗಾಗಿ ನೀರಾವರಿ ವ್ಯವಸ್ಥೆ ಕೂಡ ಸರಿಯಾಗಬೇಕು. ಎರಡನೇದು ಸಾವಯವ ಅಂಶ ಭೂಮಿನಲ್ಲಿ ಗಿಡದಿಂದ ಬುಡಕ ಹಾಕೋ ಬದಲು ಗಿಡದಿಂದ ಒಂದು 6-7 feet ಸಾವಯವ ಗೊಬ್ಬರನ ನೀವು ಹಗ್ತೆ ಮಾಡಿಬಿಟ್ಟು ಹಾಕಿ ಮುಚ್ಚಿದ್ರೆ ಖಂಡಿತವಾಗ್ಲೂ 1-2 feet ನಿಮ್ದು ಏನು ಈ ಪ್ರಾಬ್ಲಮ್ ಇದೆಯಲ್ಲ ಅದು ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ಮತ್ತೆ ಏನಾದರೂ ಪ್ರಶ್ನೆ ಇದೆ ಮುರಳೀಧರ್? ಇಲ್ಲ ಸರ್, ಒಂದೇ ಪ್ರಶ್ನೆ ನನ್ನ ಸಮಸ್ಯೆ ಇಷ್ಟೇ ಇದ್ದಿದ್ದು. ಓಕೆ, ತುಂಬಾ ಧನ್ಯವಾದ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದಕ್ಕೆ ತಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಈಗ ತಾನೆ ಶೆಟ್ಟರ್ ಅವರು, ಪ್ರಶಾಂತ್ ಆರ್ ಶೆಟ್ಟರ್ ಅವರು ನಮಗೆ ವಾಟ್ಸ್ಆಪ್ ಮುಖಾಂತರ ಕೇಳಿದ್ರು. ತುಂಬಾ ಧನ್ಯವಾದ ಸರ್. ತಕ್ಷಣ ಒಂದು ರಿಯಾಕ್ಷನ್ ಮಾಡಿದ್ದಾರೆ, ತಕ್ಷಣ ಒಂದು ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ. ನಮಸ್ತೆ ಹೇಳಿ, ತಮ್ಮ ಹೆಸರು? ನಾವಿಲ್ಲಿ ಅರಳಿ ಭದ್ರಾವತಿ ತಾಲೂಕು ಅರಳಿ ವಾಸಣ್ಣ ಅಂತ, ವಾಸುದೇವ ನಾಯ್ಡು ಅಂತ. ವಾಸುದೇವ ನಾಯ್ಡು ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮ್ದು ಸರ್ ಒಂದು 150 ತೆಂಗಿನ ಗಿಡ ಇದಾವೆ. ಮುಂಚೆ ಈಗ 2 ಹಿಂದೆ ಎಲ್ಲ ಕಾಯಿ ಚೆನ್ನಾಗಿ ಬೀಳೋದು, ಮತ್ತೆ ಎಳ್ನೀರು ಕೊಡ್ತಿದ್ವಿ. ಎಳ್ನೀರು 2,000-3,000 ಸಿಗೋ ಒಂದೂವರೆ ತಿಂಗಳಿಗೆ ಒಂದ್ಸಲ ಕಡಿದ್ರೆ. ಈಗ ಅದು 1,500 ಬೀಳೋದು ಕಷ್ಟ ಆಗಿದೆ. ಏನು ಆಮೇಲೆ ಆ ಸುಳ್ಳಿ ಮೇಲ್ಗಡೆ ಎಲ್ಲ ಮರ ಸಣ್ಣ ಆಗ್ತದಲ್ಲ ಸರ್. ನೀವು ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ ತೋಟ? ಹ್ಮ್ ಸರ್, ಗೊಬ್ಬರ ಅದು ಕೊಟ್ಟಿಗೆ ಗೊಬ್ಬರ ಅದು ಆಮೇಲೆ ಫರ್ಟಿಲೈಸರ್ಸ್ ಎಲ್ಲ ಕೊಡ್ತಾ ಇದೀವಿ. ಕೆಲವ್ರು ಅಲ್ಲಿ ಯಾರೆಲ್ಲ ಹೇಳ್ತೀವಿ, ನಮ್ದು ನೀರಾವರಿ ಏರಿಯಾ ಎಲ್ಲ ಶೀತ ಜಾಸ್ತಿ ಆಗಿದೆ ಅಂತ ಅಂತಾರೆ. ಅದಕ್ಕೆ ಕಾಯಿಗಳು ಫಸಲು ಕಡಿಮೆನೆ. ನೀವು ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಪ್ರತ್ಯೇಕ ಅಂದ್ರೆ ಒಂದು ಒಂದು ಪಕ್ಕಾ ಪ್ರಶ್ನೆ ಕೇಳ್ಬೇಕು, ಏನಂತ ಎಕ್ಸಾಕ್ಟ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿ. ನೀವು ಜನರಲ್ ಆಗಿ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ. ನೀವು ಅದಕ್ಕೆ ಏನಾಗಿದೆ ಅಂತ ನೀವು ಮಾತಾಡ್ಸಿದ್ದೀರಾ ಯಾವತ್ತಾದ್ರೂ? ಈಗ ಭದ್ರಾವತಿ ಭಾಗದಲ್ಲಿ ಈಗ ನೀರಾವರಿ ಪ್ರದೇಶದಲ್ಲಿ ನೀವು ಇರೋದ್ರಿಂದ ಭೂಮಿ ಜಾಸ್ತಿ ಶೀತ ಆಗುತ್ತೆ. ಜಾಸ್ತಿ ಶೀತ ಆದಾಗ ಅದರೊಳಗಡೆ ಏನು ಏನು ಆಕ್ಸಿಜನ್ ಇರುತ್ತೆ ಅಥವಾ ಏರ್ ಇರುತ್ತೆ ಅದು ಬೇರುಗಳಿಗೆ ಹೋಗಲ್ಲ, ಬೇರು ಡೆವಲಪ್ಮೆಂಟ್ ಆಗಲ್ಲ. ಬೇರು ಡೆವಲಪ್ಮೆಂಟ್ ಯಾವಾಗ ಆಗಲ್ವೋ ಅದು ನೀವೇನೇ ಪೋಷಕಾಂಶ ಹಾಕಿದ್ರು ಕೂಡ ಗಿಡ ತಗೊಳಲ್ಲ. ಸೊ ಹಂಗಾಗಿ ಅದಕ್ಕೆ ಒಂದ್ ನಿಮಿಷ. ನೀವು ಈಗ ಏನಂದ್ರೆ ಈಗ ನೀವು ಫಸ್ಟ್ ಈಗ ಬಾಯಿ ಹುಣ್ಣಾಗಿದೆ, ನಾವು ಊಟ ಮಾಡಕ್ ಆಗಲ್ಲ. ನೀವು ಏನೇ ಮುಂದೆ ಇಟ್ಟರು ಕೂಡ ಬಾಯಿ ಹುಣ್ಣನ್ನು ಸರಿ ಮಾಡಿ ಆದ್ಮೇಲೆ ನೀವು ಊಟ ಮಾಡಕ್ ಸಾಧ್ಯ. ಹಂಗಾಗಿ ಫಸ್ಟ್ ಹೌದು, ಅದಕ್ಕಾಗಿ ಏನು ಭೂಮಿನಲ್ಲಿ ಏನು ಭದ್ರಾವತಿ ಭಾಗ ತುಂಬಾ ನೀರಾವರಿ ಭಾಗ ಇರುತ್ತೆ, ವರ್ಷದಲ್ಲಿ 9 ಅದು ಭೂಮಿ ಹಸಿ ಇರೋದ್ರಿಂದ ನೀವು ಫಸ್ಟ್ ಏನ್ ಮಾಡ್ಬೇಕು, 2 ಗಿಡದ ಮಧ್ಯೆ ಒಂದು ಕಾಲುವೆ ಮಾಡಬೇಕು. ಕಾಲುವೆ ಆಳನ್ನು ಕೂಡ ನೀವು 1.5-2 feet ಆಳ ಮಾಡಿ ಭೂಮಿ ಎಲ್ಲಿ ಎಕ್ಸಸ್ ಇರೋ ನೀರು ಬಸ್ತೋದ್ರೆ ಆಟೋಮೆಟಿಕ್ ಆಗಿ ಬೇರುಗಳು ಉಸಿರಾಡುತ್ತೆ. ನೀವು ಹಾಕಿದ ಗೊಬ್ಬರ ಎಲ್ಲ ತಗೊಳತ್ತೆ. ಈಗ ಬೇರೆ ಬೇರಿಗೆ ಶಕ್ತಿನೇ ಇಲ್ಲ ಅಂದ್ಮೇಲೆ ನೀವು ಎಷ್ಟೇ ಗೊಬ್ಬರ ಹಾಕಿದ್ರು ಗಿಡ ತಗೊಳಲ್ಲ. ಹಂಗಾಗಿನೇ ಹೋಗ್ತಾ ಹೋಗ್ತಾ ಗಿಡ ಎಲೆಗಳೆಲ್ಲ ಚಿಕ್ಕದಾಗಿರೋದು, ಆಮೇಲೆ ಏನು ಅದ್ರದ್ದು ಇನ್ಫ್ಲಾರೆಸೆನ್ಸ್ ಫ್ಲವರ್ ಕಮ್ಮಿ ಇರುತ್ತೆ. ಫ್ಲವರ್ ಕಮ್ಮಿ ಇದ್ರೂ ಅದರೊಳಗಡೆ ಹೂವುಗಳು ಕಮ್ಮಿ ಆಗುತ್ತೆ, ಕಾಯಿ ಕಮ್ಮಿ ಆಗುತ್ತೆ, ಕಾಯಿ ಸೈಜ್ ಕೂಡ ಕಮ್ಮಿ ಆಗುತ್ತೆ. ದಯವಿಟ್ಟು ನೀವು ಏನು ಬಸಿಕಾಲುವೆ ನಿಮ್ದೇ ಪ್ರಶ್ನೆಯಲ್ಲಿ ನಿಮ್ದೇ ಉತ್ತರ ಇದೆ, ಸ್ವಲ್ಪ ಬಸಿಕಾಲುವೆ ಮಾಡಿ ಕಾಲುವೆ ಬಿಡಿಸಿ ನೀರು ಹೋಗಂಗ್ ಮಾಡಿದ್ರೆ ಒಂದಷ್ಟರೊಳಗಡೆ ಗಿಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನೀವೇನೇ ಆರೈಕೆ ಮಾಡಿದ್ರೆ ಏನೇ ಗೊಬ್ಬರ ಕೊಟ್ಟರು ಗಿಡ ತಗೊಳುತ್ತೆ. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ ವಾಸುದೇವರೇ? ಇಲ್ಲ ಸರ್, ಇಲ್ಲ ಸರ್, ನಮ್ ತೆಂಗಿನ ಗಿಡ ಒಂದೇ ಇರೋವು, ಯಾಕೆ ಈಗ ಇತ್ತೀಚೆಗೆ ಸಣ್ಣ ಕಾಕ್ತದಲ್ಲ ಏನಂತ ಗೊತ್ತಾಗ್ತಲ್ಲ. ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಾಲುವೆ ಮಾಡಿ ನೀರ್ ಹೋಗಂಗ್ ಬಸ್ತೋಗಂಗ್ ಮಾಡಿ ಗಾಳಿ ಆಡುತ್ತೆ, ಬೇರು ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ನೀವೇನು ಮಾಡೋದ್ ಬೇಡ, ಫಸ್ಟ್ ಕಾಲುವೆ ಮಾಡಿ ಅದನ್ನ ಡ್ರೈ ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಫುಲ್ ಗದ್ದೆ ತರ ನೀರ್ ನಿಲ್ಸ್ಬೇಡಿ. ಗದ್ದೆ ತರ ನೀರ್ ನಿಲ್ಸಿದ್ರೆ ಈಗ ಹಿಂಗೆ ಉಸಿರಾಡದೆ ಆಗದೆ ಗಿಡ 100% ವೀಕ್ ಆಗುತ್ತೆ. ಕಾಲುವೆ ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ಬೇಸಿಗೆನಲ್ಲಿ ನೀರ್ ಕೊಡೋ ಅಂತ ಮಾಡಿ ಅಷ್ಟೇ. ಧನ್ಯವಾದ ವಾಸುದೇವ್ ಅವರೇ, ಕರೆ ಮಾಡಿ ಪ್ರಶ್ನೆ ಕೇಳಿದಕ್ಕೆ ತಮಗೆ ಉತ್ತರ ಸಿಕ್ಕಿದೆ. ಹಲೋ, ತಮ್ಮ ಹೆಸರು ಹೇಳಿ ಸರ್. ಯೋಗೇಶಪ್ಪ ಅಂತ. ಯೋಗೇಶಪ್ಪ ಎಲ್ಲಿಂದ? ಪ್ರಶ್ನೆ ಕೇಳಿ. ಸುಳಿ ಸುಳಿಯಲ್ಲಿ ಹುಳುಗಳು ಕಾಣ್ತಾ ಇದೆ. ಉತ್ತರ ಕೊಡ್ತಾರೆ ನೋಡಿ ನಮ್ಮ ಜಯ, ಇವರು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ಜಯದೇವ್ ಅವರು. ಈಗ ಸುಳಿ, ಈಗ ಅದರಲ್ಲಿ ಎರಡು ತರ ಕೀಟ ನಮ್ದು ಸುಳಿನ ಕೊರ್ದು ಡ್ಯಾಮೇಜ್ ಮಾಡುತ್ತೆ, ತಮ್ಗೆಲ್ಲ ಗೊತ್ತು. ಒಂದು ಅದೇನ ಡ್ಯಾಮೇಜ್ ಮಾಡಿದ್ರೆ ನೀನು ಕತ್ರಿ ತಾಂಡ್ ಕಟ್ ಮಾಡಿ ತರ ಎಲೆಗಳಿರುತ್ತೆ, ಅದು ಅದು ನಮ್ಗೆ ಗೊತ್ತು. ರೈನೋಸಾರಸ್ ಕೀಟ ಅಂತ ಹೇಳ್ತೀವಿ ಅದು, ಅದು ಅದೇನ್ ಮಾಡುತ್ತೆ, ನಿಮ್ಮ ತಿಪ್ಪೆಗಳಲ್ಲಿ ಮೊಟ್ಟೆ ಇಡುತ್ತೆ, ಮರಿ ಹಾಕುತ್ತೆ. ನೀವು ಗೊಬ್ಬರ ತುಂಬೋಗೆಲ್ಲ ನೋಡಿದಿರಿ ನೀವು, ಒಂದು ದೊಡ್ಡದು ಬಿಳಿ ಹುಳ ಅದ್ರೊಳಗಡೆ ಇರುತ್ತೆ, ಅದೇ ಹುಳ. ಅದು ದುಂಬಿ ಆದ್ಮೇಲೆ ಅದು ಹೋಗಿ ತೆಂಗಿಂದು ಸುಳಿಗೆ ಹೋಗುತ್ತೆ, ಸುಳಿನ ಕೊರಿಯುತ್ತೆ. ಸುಳಿ ಕೊರೆದು ಅದು ಇನ್ನು ಎಲೆ ಓಪನ್, ಗರಿ ಓಪನ್ ಆಗಿರಲ್ಲ, ಅಂತ ಅಂತದ್ದು ಅಂತ ಟೆಂಡರ್ ಇರೋಂತದ್ದು, ಅದು ಬಹಳ ರುಚಿ ಇರುತ್ತೆ ಅದಕ್ಕೆ. ಹಂಗಾಗಿ ಹೋಗಿ ಆ ಸುಳಿ ಕೊರೆದು ಅದನ್ನ ತಿಂದು ಡ್ಯಾಮೇಜ್ ಮಾಡುತ್ತೆ. ಇದನ್ನ ಎರಡು ರೂಪದಲ್ಲಿ ನೀವು ಬಹಳ ಸಿಂಪಲ್ ಆಗಿ ಅದನ್ನ ನೀವು ಕಂಟ್ರೋಲ್ ಮಾಡಬಹುದು. ಒಂದು ನೀವೇನು ಒಂದು ಮಡಿಕೆನೋ ಒಂದು ಪ್ಲಾಸ್ಟಿಕ್ ಇದನ್ನ ತಗೊಂಡು ಅದಕ್ಕೆ ಬೇವಿನ ಹಿಂಡಿನೋ ಯಾವ್ದಾದ್ರು ಹಿಂಡಿ ಹಾಕಿ ಅದು ನೀರ್ ಹಾಕಿ ಕೊಳಸ್ಬಿಟ್ಟು ಅದನ್ನ ನೀವು ತೋಟದಲ್ಲಿ ಇಟ್ಟರೆ ಅದಕ್ಕೆ ಬಂದು ಅದು ಆಟೋಮೆಟಿಕ್ ಅಟ್ರಾಕ್ಟ್ ಆಗಿ ಬೀಳುತ್ತೆ. ಇಲ್ಲ ನೀವು ಯಾವ್ದಾದ್ರು ಪೆಸ್ಟಿಸೈಡ್ಸ್ ಅಲ್ಲಿ ಫಿರೋಮೋನ್ ಟ್ರಾಪ್ ಅಂತ ಹೇಳ್ತಾರೆ, ಅದು ಸಿಗುತ್ತೆ. ಅದು ಒಂದು ಸಣ್ಣ ಬಕೆಟ್ ಅಲ್ಲಿ ಇರುತ್ತೆ, ಒಂದು ಚಿಕ್ಕದು ಒಂದು ಒಂದು ಪ್ಲಾಸ್ಟಿಕ್ ಸ್ಯಾಷನ್ ಅಲ್ಲಿ ಇರುತ್ತೆ. ಅದನ್ನ ಸುಮ್ನೆ ಕಟ್ಟಿದ್ರೆ ಒಂದು ಎಕರೆಗೆ 4-5 ನೀವು ಒಂದು ಎಕರೆಗೆ ಕಟ್ಟಿದ್ರೆ ಅದು ಬಂದು ಆಟೋಮೆಟಿಕ್ ಆಗಿ ನಿಮ್ ತೋಟ ಅಲ್ಲ ಅಕ್ಕಪಕ್ಕ ತೋಟದಲ್ಲಿರೋ ಎಲ್ಲಾ ಹುಳಗಳು ಬಂದು ಅದರೊಳಗಡೆ ಬಿಡುತ್ತೆ. ಇದನ್ನ ನೀವು ವರ್ಷ ಪೂರ್ತಿ ಕಟ್ತಾ ಇರಬೇಕು. ಕಮ್ಮಿ ಅದು ಮಳೆ ಬೇಸಿಗೆನಲ್ಲಿ ಕಮ್ಮಿ ಇರುತ್ತೆ, ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಅದೆಲ್ಲ. ಸೊ ಹಂಗಾಗಿ ಅಕ್ಕಪಕ್ಕದವ್ರನ್ನ ಕಟ್ಟಿಸಿ ನೀವು ಕಟ್ಟಿದ್ರೆ ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅದೇನ್ ಕಷ್ಟ ಆಗಲ್ಲ. ಮೂರನೇದು ಗಿಡ ಏನಾದ್ರು 7-8 ಇದ್ರೆ ನೀವು ಸುಳಿಗೆ ಹತ್ತಿ ಹಾಕೋದಾದ್ರೆ 250 ಗ್ರಾಮ್ ಬೇವಿನಿಂಡಿ ಜೊತೆಗೆ 250 ಗ್ರಾಮ್ ಅಷ್ಟು ಸಣ್ಣ ಮರಳನ್ನು ಎರಡನ್ನು ಮಿಕ್ಸ್ ಮಾಡಿ ಪ್ರತಿ ಗಿಡದ ಸುಳಿಗೆ ಹಾಕಿದ್ರೆ ಕೂಡ ಫಿಸಿಕಲಿ ಅಲ್ಲಿ ಏನ್ ಡ್ಯಾಮೇಜ್ ಆಗ್ತಾ ಇರ್ತಲ್ಲ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಒಂದು ಟ್ರಾಪ್ ಮುಖಾಂತರ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಎರಡನೇದು ನಿಮ್ದೇ ತೋಟದಲ್ಲಿ ಡ್ಯಾಮೇಜ್ ಆಗ್ತಾ ಇದ್ರೆ ನೀವು ಆ ಸುಳಿಗೆ ನಾನು ಹೇಳಿದ್ನಲ್ಲ 250 ಗ್ರಾಮ್ ಬೇವಿನಿಂಡಿ ಅದ್ರ ಜೊತೆಗೆ 250 ಗ್ರಾಮ್ ಅಷ್ಟು ಮರಳನ್ನು ಸಣ್ಣ ಮರಳನ್ನು ಮಿಕ್ಸ್ ಮಾಡಿ ಸುಳಿಗೆ ಎಲ್ಲ ಸುಳಿಗೂ ಹಾಕಬೇಕು. ಎಲ್ಲ ಸುಳಿಗೆ ಹಾಕಿದಾಗ ಆ ಮರಳು ಆ ಉಳಿದ ಕುತ್ತಿಗೆಗೆ ಹೋಗಿ ಅದು ಕಟ್ ಮಾಡೋ ಬದಲು ಕುತ್ತಿಗೆ ಕಟ್ ಆಗಿ ಅದು ಸತ್ತೋಗುತ್ತೆ. ನ್ಯಾಚುರಲ್ ಆಗಿ ಬಹಳ ಚೀಪ್ ಅಂಡ್ ಬೆಸ್ಟ್ ಆಗಿ ನೀವು ಅದನ್ನ ಕಂಟ್ರೋಲ್ ಮಾಡಬಹುದು. ಬಡ್ಡೆ ತುಂಬಾ ಹತ್ರಕ್ಕೆ ಹಾಕ್ಬೇಡಿ. 6-7 ದೂರ ನೀವು ಒಂದು ಒಂದು ಟ್ರೆಂಚ್ ತರ ಮಾಡಿ ಹಾಕ್ಬೇಕು. ನೀವು ಬುಡಕ್ಕೆ 1-2 ಹಾಕಿದ್ರೆ ನಿಮ್ ತೆಂಗಿನ ಬೇರು ದೊಡ್ಡ ಮರ ಆದ್ಮೇಲೆ ಮ್ಯಾಟ್ ತರ ಆಗೋಗುತ್ತೆ. ನೀವು ನಮ್ ಚಾಪೆ ತರ ಅಣ್ಕೊಂಡ್ಬಿಡುತ್ತೆ, ಅದು ಒಳಗ್ ಹೋಗು ಕೂಡ ಅದು ದಾರಿ ಇರಲ್ಲ. ಹಂಗಾಗಿ ಅದಕ್ಕೆ ಆಕ್ಟಿವ್ ರೂಟ್ ಝೋನ್ ಅಂತ ಇರುತ್ತೆ, ಅದು 3-6 ದೂರ ಇರುತ್ತೆ. ಅದು ಮಾತ್ರ ನೀರು ಗೊಬ್ಬರನ ತಗೊಳೋ ಶಕ್ತಿ ಇರುತ್ತೆ. ಹತ್ರದೆಲ್ಲ ಮರನ ಹಿಡ್ಕೊಂಬ ಬೇರು, ಆಂಕರೇಜ್ ಬೇರು ಅಂತ ಹೇಳ್ತೀವಿ. ಹಂಗಾಗಿ ನೀವು 6-7 ದೂರದಲ್ಲಿ ಟ್ರೆಂಚ್ ಮಾಡಿ ನೀವು ಬೇವಿನಿಂಡಿನೋ ಗೊಬ್ಬರನೋ ಏನ್ ಕೊಟ್ರು ಕೂಡ ಅದು ತಗೊಳುತ್ತೆ. ಹಂಗಾಗಿ ತುಂಬಾ ಹತ್ರ ಹಾಕ್ಬಾರ್ದು, ತುಂಬಾ ದೂರನು ಹಾಕ್ಬಾರ್ದು, ಉಳುಮೆ ಮಾಡಬಾರ್ದು. ಉತ್ತರ ಸಿಕ್ತಾ? ಓಕೆ, ಧನ್ಯವಾದ ಲೋಕೇಶಪ್ಪ ಅವರಿಗೆ ಪ್ರಶ್ನೆ ಕೇಳಿದಕ್ಕೆ. ಈಗ ಇನ್ನೊಬ್ರು ರೈತರು ಶಾಂತಿಪುರ ಗ್ರಾಮದಿಂದ, ತರೀಕೆರೆ ತಾಲೂಕಿನಿಂದ, ಗುರುರಾಜ್ ಅಂತ ಹೇಳ್ಬಿಟ್ಟು. ತೆಂಗಿನ ಮರದಲ್ಲಿ ಸಣ್ಣ ಸಣ್ಣ ರಂಧ್ರವಾಗಿ ಅಂಟು ಬರುತ್ತಿವೆ, ಗರಿಗಳು ಬಾಡಿ ಉದುರುತ್ತಿವೆ, ಮರ ಸಾಯುತ್ತಿವೆ ಸರ್, ಇದಕ್ಕೆ ಏನು ಕಾರಣ ಮತ್ತೆ ಪರಿಹಾರ ತಿಳಿಸಿ. ಇದು ಇದು ಇದು ಇದು ಸ್ಟೆಮ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಕಾಂಡ ಸೊರ ರೋಗ ಅಂತ ಹೇಳ್ತೀವಿ. ಇದು ಒಂದು ಫಂಗಲ್ ಗ್ಯಾನೋಡರ್ಮ ಅಂತ ಒಂದು ಫಂಗಲ್, ಇದರಿಂದ ಕೂಡ ಇದು ಬರುತ್ತೆ. ಇದನ್ನು ಕೂಡ ಒಂದು ಇದು ಈಗ ಸಣ್ಣ ಸಣ್ಣ ಹೋಲ್ ಇರುತ್ತೆ, ಸೊರಕ್ಕೆ ಶುರು ಆಗುತ್ತೆ, ಸಿಪ್ಪೆ ಎಲ್ಲ ಹಾರ್ಡ್ ಆಗುತ್ತೆ, ಸಿಪ್ಪೆ ಹೋಗಿ ನೀವು ಕೈಯಲ್ಲೋ ಕಡ್ಡಿನೆಲ್ಲ ಮುಟ್ಟಿದ್ರೆ ಒಳಗಡೆ ಹೋಗುತ್ತೆ, ಸಿಪ್ಪೆ ಕೂಡ ಹೋಗುತ್ತೆ. ಕಾಲಕ್ರಮೇಣ ತುಂಬಾ ನೆಗ್ಲಿಜೆನ್ಸ್ ಮಾಡಿದ್ರೆ ಮರ ಕೂಡ ಹೋಗ ಅಂತ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ 2-3 ರೀತಿನಲ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಒಂದು, ಎರಡನೇದು, ಫಸ್ಟ್ ಮರನ ಆರೈಕೆ ಮಾಡಿ ಸ್ಟ್ರಾಂಗ್ ಮಾಡ್ಬೇಕು. ಇದ್ರೊಳಗಡೆ ನಾವು ಮರನ ಈಗ ಅದಕ್ಕೇನು ನ್ಯೂಟ್ರಿಷನ್ ಏನು ಪೋಷಕಾಂಶನ ಕೊಡದೆ ಮರನ ವೀಕ್ ಆಗೋದ್ರಿಂದ ಇಂಥ ಡಿಸೀಸ್ ಎಲ್ಲ ಜಾಸ್ತಿ ಆಗುತ್ತೆ. ಉಳುಮೆ ಮಾಡೋದ್ರಿಂದ, ತುಂಬಾ ಉಳುಮೆ ಮಾಡಿ ಬೇರ್ನ ಕಟ್ ಮಾಡೋದ್ರಿಂದ ಹಾಕಿರೋ ಗೊಬ್ಬರ ಅಥವಾ ಭೂಮಿಲಿರೋ ಸಾರಾಂಶನ ಎಲ್ಲ ಅದು ಬರೀ ಅದ್ರದ್ದು ಅದನ್ನ ಅದನ್ನ ರಕ್ಷಣೆ ಮಾಡ್ಕೊಳಕ್ಕೆ ಅದು ಹೋರಾಡ್ತಾ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಉಳುಮೆ ಜಾಸ್ತಿ ಡೀಪ್ ಆಗಿ ಉಳುಮೆ ಮಾಡೋದು, ಫ್ರೀಕ್ವೆಂಟ್ ಆಗಿ ಉಳುಮೆ ಮಾಡೋದನ್ನ ನಾವು ಬಹಳ ಕಮ್ಮಿ ಮಾಡಬೇಕು. ತೋಟದಲ್ಲಿ ಸಾವಯವ ಅಂಶನ ಜಾಸ್ತಿ ಮಾಡಬೇಕು, ಅವಾಗ ಬೇರೆ ಡೆವಲಪ್ಮೆಂಟ್ ಆಗುತ್ತೆ, ಅವಾಗ ನೀವು ಏನ್ ಕೊಟ್ಟರು ತಗೊಂಡೋಗುತ್ತೆ. ಈ ಡಿಸೀಸ್ಗೆ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನೋಡಿ, ಕೆಮಿಕಲ್ ಮುಖಾಂತರ ಕಂಟ್ರೋಲ್ ಮಾಡೋದಾದ್ರೆ ನೀವು ಇದಕ್ಕೆ ಎಕ್ಸಕೋನಜಲ್ ಅಂತ ಒಂದು ಕೆಮಿಕಲ್, ಅದು ತುಂಬಾ ಸಿವಿಯರ್ ಇದ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಎಕ್ಸಕೋನಜಲ್ ಅಂತ ಒಂದು ಸಿಸ್ಟಮಿಕ್ ಫಂಜಿಸೈಡ್ ನ ನೀವು ಒಂದು ಬೆರಳು ಕಿರುಬೆರಳು ಗಾತ್ರದ ಬೇರ್ನ ಆಯ್ಕೆ ಮಾಡಿಕೊಂಡು ತೆಗೆದು ಅದನ್ನ ನೀವು ಸ್ಲಾಂಟ್ ಆಗಿ ಪೆನ್ಸಿಲ್ ಎರದಂಗೆ ಎರೆದು ಕಟ್ ಮಾಡಿ ಎಕ್ಸಕೋನಜಲ್ ನ ನೀವು ಒಂದು 100 ಮಿಲಿ ನೀರಿಗೆ 2 ml, 1 ml ಗೆ 2 ml ಹಂಗೆ ಹಾಕಿ ಅದನ್ನ ನೀವು ಬೇರಿಗೆ ಕಟ್ಟಬೇಕು. ಅದು ಇದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಕಂಟ್ರೋಲ್ ಆಗಿ ಹೊಸ ಗರಿ ಬಂದು ಬಂದು ಫ್ಲವರ್ ಎಲ್ಲ ಚೆನ್ನಾಗಿ ಬಂದು ಸೆಟ್ ಆಗೋವರೆಗೂ ಇದು ಡಿಸೀಸ್ ಕ್ಯೂರ್ ಆಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಪ್ರೋಸೆಸ್, ಇದು ಸಡನ್ ಆಗಿ ಒಂದ್ಸಲ ಕಟ್ಟಿದ ತಕ್ಷಣ ನಿಮ್ ಕಾಯಿಲೆ ವಾಸಿ ಆಗಲ್ಲ. ಎರಡನೇ ಮೆಥಡ್ ನಾವು ಸಾವಯವ ರೂಪದಲ್ಲಿ ಇದಕ್ಕೆ ಟ್ರೈಕೋಡರ್ಮ ಅಂತ ಸಿಗುತ್ತೆ ಅಥವಾ ಎಎಂಸಿ ಅಂತ ಸಿಗುತ್ತೆ, ಅದು ನಮ್ಮ ಜೈವಿಕ ಕೇಂದ್ರಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲೂ ಸಿಗುತ್ತೆ, ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ಪ್ರೈವೇಟ್ ಅಲ್ಲೂ ಸಿಗುತ್ತೆ. ಇದನ್ನ ನೀವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಪ್ರತಿ ಮರಕ್ಕೆ 50 kg ಹಂಗೆ 6-7 feet ದೂರದಲ್ಲಿ ನೀವು ಒಂದು ಕಾಲುವೆ ತರ ಮಾಡಿ ಅಥವಾ ಟ್ರೆಂಚ್ ಮಾಡಿ ಅದಕ್ಕೆ ಹಾಕಿ ಅದನ್ನ ಪೋಷಣೆ ಮಾಡಿದ್ರೆ, ಮತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಸ್ವಲ್ಪ ಪೊಟ್ಯಾಷು, ಬೋರಾನು, ಮೆಗ್ನೀಷಿಯಮು, ಜಿಂಕ್ ಇದನ್ನೆಲ್ಲ ನೀವು ಗಿಡಕ್ಕೆ ಪೋಷಣೆ ಮಾಡಿ ಮಾಡಿದ್ರೆ 2 ವರ್ಷದೊಳಗಡೆ ಅದು ಗಿಡ ರಿಕವರಿ ಆಗುತ್ತ ಚಾನ್ಸಸ್ ಇರುತ್ತೆ. ಇಲ್ಲ ರೋಗ ಹೋಗದೆ ಇದ್ರೂ ಕೂಡ ನಿಮ್ಗೆ ಇಳುವರಿನಲ್ಲಿ ಯಾವುದೇ ಕೂಡ ನಿಮ್ಗೆ ತೊಂದರೆ ಆಗಲ್ಲ. ಗುರುರಾಜ್ ಅವರೇ, ಶಾಂತಿಪುರ ಗ್ರಾಮದಿಂದ ತಾವು ಸಂದೇಶ ಕಳಿಸಿ, ತರೀಕೆರೆ ತಾಲೂಕಿನಿಂದ ತಾವು ಸಂದೇಶ ಕಳಿಸಿ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದ. ತಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಸರ್, ಮುಂದಿನ ಒಂದು ನಮ್ಮ ಚರ್ಚೆ, ಈಗ ನಾವು ಕೀಟದ ರೋಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಎರಡು ಕೀಟ ನಮ್ಗೆ, ರೈನೋಸಾರಸ್ ಬಿಟ್ಲ್ ಅಂತ, ಇನ್ನೊಂದು ರೆಡ್ ಪಾಮ್ವಿಲ್ ಅಂತ, ಇದು ಹಳೆಯ ಕೀಟಗಳು, ತುಂಬಾ ಡ್ಯಾಮೇಜ್ ಮಾಡ್ತಾ ಇದ್ವು. ಅದನ್ನ ನಾವು ಈಗ ಫಿರಮೋನ್ ಟ್ರಾಪ್ ಮುಖಾಂತರ ಅದನ್ನ ನಾವು ನಿಜವಾಗ್ಲೂ ಕಂಟ್ರೋಲ್ ಮಾಡಬಹುದು. ಅಥವಾ ಏನು ಸಾವಯವ, ಈಗ ಬೇವಿನಿಂಡಿ ಅಥವಾ ಬೇರೆ ಅರಳಿಂಡಿ ಇಂತ ಹೆಣ್ಣೆ ಹಾಕಿ ಅದು ಫರ್ಮೆಂಟೇಷನ್ ಮಾಡಿ ಸ್ಮೆಲ್ ಬರಂಗ್ ಮಾಡಿದ್ರೆ ಆ ಸ್ಮೆಲ್ಗೆ ಅದು ಬಂದು ಅಟ್ರಾಕ್ಟ್ ಆಗಿ ಬೀಳಂತ ಒಂದು ಚಾನ್ಸಸ್ ಇದೆ. ಈಗ ಆಧುನಿಕ ದಿನಗಳಲ್ಲಿ ಈಗ ಒಂದು 8-10 ವರ್ಷದಿಂದ ನಮ್ಗೆ ಈಗ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತ, ಇದು ಒಂದು ಏನು ಕೆಪ್ಪು ಕಂಬಳಿ ಹುಳು ಎಲೆನ ಎಲ್ಲ ಒಳಗಡೆ, ಅದು ಹೆಂಗೆ ಅಂದ್ರೆ ನೀವು ಪೆಸ್ಟಿಸೈಡ್ ನ ಸ್ಪ್ರೇ ಮಾಡಕ್ಕೂ ಮೊದಲೇ ತೆಂಗಿನ ಮರ ಹೈಟ್ ಇರೋದ್ರಿಂದ ಸ್ಪ್ರೇ ಮಾಡಕ್ ಆಗಲ್ಲ. ಎರಡನೇದು ಎಲೆ ತಳಭಾಗದಲ್ಲಿ ಇದು ಜೇಡರ್ ಬಲೆ ತರ ಬಲೆ ಕಟ್ಕೊಂಡು ಅದ್ರೊಳಗಡೆ ಹೋಗಿ ಅದ್ರೊಳಗಡೆನೆ ಕೆರೆದು ತಿಂತ ಇರುತ್ತೆ. ನೀವು ಔಷಧಿ ಮಾಡಿದ್ರು ಕೂಡ ಅದು ಅದಕ್ಕೆ ಟಚ್ ಆಗದೆ ಅಷ್ಟು ಬುದ್ಧಿಜೀವಿಯಾಗಿ ಇದು ನಮ್ಮ ತೆಂಗಿನ ಗರಿನೆಲ್ಲ ಆ ಹಸಿರು ಏನು ಪತ್ರ ಹರಿತು ಅಂತೀವಲ್ಲ ಅದನ್ನೆಲ್ಲ ಕೆರೆದು ತಿನ್ನುತ್ತೆ. ಕಾಲಕ್ರಮೇಣ ಯಾವಾಗ ಪತ್ರ ಹರಿತು ಹೋಗುತ್ತಲ್ಲ ಅದ್ರದ್ದು ಏನು ನಮ್ದು ಅದು ಫುಡ್ ಪ್ರಿಪರೇಷನ್ ಫ್ಯಾಕ್ಟರಿ, ಅದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಲ್ಲೇ ನಡೆಯೋದು. ಸೊ ಅದು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕ್ ಕಾಯಿ ಸೈಜ್ ಕಮ್ಮಿ ಆಗುತ್ತೆ, ಕಾಯಿ ಡ್ರಾಪ್ ಆಗೋದಾಗುತ್ತೆ, ಇಳುವರಿ ಕಮ್ಮಿ ಆಗಂತ ಎಲ್ಲ ಚಾನ್ಸಸ್ ಕೂಡ ಅದರೊಳಗಡೆ ಇರುತ್ತೆ. ಇನ್ನೊಂದು ರೋಗ ಸ್ವೆಟ್ಲೆ ಅಂತ, ಅದು ಬಿಳಿ ನೊಣ ಕೂಡ, ಅದು ಅದೇ ತರ ಎಲೆ ಕೆಳಗಡೆ ಮೊಟ್ಟೆ ಇಡುತ್ತೆ, ಅಲ್ಲೇ ಮರಿ ಹಾಕುತ್ತೆ, ಅದು ಕೂಡ ಏನು ಪತ್ರ ಹರಿತನೆಲ್ಲ ಕೆರೆದು ತಿನ್ನ ಅಂತ ಮಾಡುತ್ತೆ. ಇದು ಇನ್ನೊಂದು ವಿಶೇಷವಾಗಿ ಏನ್ ಮಾಡುತ್ತೆ, ಇದು ಹನಿ ತರ ಒಂದು ನೆಕ್ಟರ್ ತರ ಒಂದು ರಸನ ಹೊರಗಡೆ ಬಿಡುತ್ತೆ. ಅದು ಅದಕ್ಕೆ ಫಂಗಸ್ ಇನ್ನೊಂದು ಇನ್ಫೆಕ್ಷನ್, ಸೂಟಿ ಮೋಲ್ಡ್ ಅಂತ ಇನ್ನೊಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದು ಕಂಪ್ಲೀಟ್ ಎಲೆ ಗರಿನ ಮೇಲ್ಭಾಗ ಕೆಳ್ಭಾಗ ಕಂಪ್ಲೀಟ್ ಕಪ್ಪು ಮಾಡುತ್ತೆ. ಸೊ ಯಾವಾಗ ಸೂರ್ಯಂದು ರಶ್ಮಿನೇ ಗಿಡಕ್ಕೆ ಬೀಳ್ದಂಗೆ ಮಾಡಿ, ಸೊ ಗಿಡನ ಅದ್ರದ್ದು ಇದನ್ನ ಶಕ್ತಿನೇ ಕುಗ್ಗಿಸ್ಬಿಟ್ಟು ಅದು ಇಳುವರಿನ ಕಂಪ್ಲೀಟ್ಲಿ ಡ್ರಾಪ್ ಮಾಡೋ ಅಂತ ಎರಡು ಕೀಟಗಳು ಇವತ್ತು ಬಂದಿದೆ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಕೂಡ ಬಯಾಲಜಿಕಲ್ ಆಗಿ ಅದನ್ನ ಕಂಟ್ರೋಲ್ ಮಾಡೋ ಅಂತ ಎರಡು ಹುಳನ, ಒಂದು ಗೋನಿಯೋಸಸ್ ಅಂತ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ಗೆ, ಅದನ್ನು ಉಚಿತವಾಗಿ ರೈತರಿಗೆ ನಮ್ಮ ಇಲಾಖೆಯಿಂದನೇ ಕೊಡ್ತಾ ಇದೀವಿ. ಇನ್ನೊಂದು ಐರಿಸ್ ಅಂತ, ಅದನ್ನು ಕೂಡ ನಾವು ರೈತರಿಗೆ ಉಚಿತವಾಗಿ ಕೊಡ್ತಾ ಇದೀವಿ. ಇಲಾಖೆಗೆ ಬಂದು ದಯವಿಟ್ಟು ಕಲೆಕ್ಟ್ ಮಾಡ್ಕೋಬಹುದು. ರೈತ ಬಾಂಧವರೇ, ನಾನು ಇವತ್ತು ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತಿನ ವಿಷಯ ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆ ಕುರಿತು ಇರುತ್ತೆ ಇದೆ. ಆಮೇಲೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದ ಹಾಗೆ, ತೋಟಗಾರಿಕೆ ಬೆಳೆ ಆಗ್ಲಿ ಬೇರೆ ಏನು ಕೃಷಿಗೆ ಸಂಬಂಧಿಸಿದ ಹಾಗೆ ತಾವು ಪ್ರಶ್ನೆ ಬೇರೆ ಪ್ರಶ್ನೆ ಕೂಡ ತಾವು ಕೇಳಬಹುದು. ಏನು ಬರೀ ತೆಂಗಿನ ಬಗ್ಗೆನೆ ಕೇಳಬೇಕು ಅಂತೇನಿಲ್ಲ. ಇವತ್ತು ನಮ್ಮ ಜೊತೆ ಇದಾರೆ, ಇವರು ಸಂಪನ್ಮೂಲ ವ್ಯಕ್ತಿ ಇದಾರೆ, ಅವರು ಪ್ರಶ್ನೆ ನಮಗೆ ಅರ್ಥ ಆಗಿದ್ರೆ ಅಥವಾ ತಕ್ಷಣವೇ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತಮ್ಮ ದೂರವಾಣಿ ಸಂಖ್ಯೆ ನಮೂದಿಸಿ ಮತ್ತೆ ನಿಮ್ಗೆ ಅದರ ಒಂದು ಪ್ರತ್ಯುತ್ತರ ಕೊಡ್ತಕ್ಕಂತ ಒಂದು ಕೆಲಸ ಕೂಡ ಮಾಡ್ತೇವೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಬೇಕಂತ ಹೇಳುತ್ತಾ ನನ್ನ ದೂರವಾಣಿ ಸಂಖ್ಯೆ ಅಂದ್ರೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ದೂರವಾಣಿ ಸಂಖ್ಯೆ ತಮಗೆ ಮತ್ತೊಮ್ಮೆ ಸಲ ಹೇಳ್ತೇನೆ, ಇನ್ನೊಂದ್ಸಲ ಹೇಳ್ತೇನೆ, 08-2-2-7-2-7-0-2-3. ಇದು ಸ್ಥಿರ ದೂರವಾಣಿ ಸಂಖ್ಯೆ. ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಾವು ವಾಟ್ಸಪ್ ಮೂಲಕ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು. ವಾಟ್ಸಪ್ ಸಂಖ್ಯೆ ಹೀಗಿದೆ, 9481-5-7-2-0-0. ದೂರವಾಣಿ ಸಂಖ್ಯೆ ಇನ್ನೊಂದ್ಸಲ, 08-2-2-2-7-2-0-3. ಇದು ಸ್ಥಿರ ದೂರವಾಣಿ ಸಂಖ್ಯೆ. ವಾಟ್ಸಪ್ ಸಂಖ್ಯೆ 9481-5-7-2-6-0-0. ಈಗ ಮುಂದಿನ ಸಂದೇಶ ವಾಟ್ಸಪ್ ಮುಖಾಂತರ ಯಾರು ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಇವರು, ನಮಸ್ಕಾರ ಸರ್, ನನ್ನ ಹೆಸರು ಯೋಗೇಶ್, ಕಂಗುವಳ್ಳಿ, ಹೊಸದುರ್ಗ ತಾಲೂಕು. ತೆಂಗಿನ ಮರದಲ್ಲಿ ಎಳೆನೀರು ಮಾರಾಟ ಮಾಡುವುದು ಮರದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾ? ಅಥವಾ ಕೆಟ್ಟದ, ದಯವಿಟ್ಟು ಇದರ ಒಂದು ಮಾಹಿತಿ ತಿಳಿಸ್ಕೊಡಿ ಸರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಖಂಡಿತವಾಗ್ಲೂ ಅದು ತುಂಬಾ ಒಳ್ಳೆ ಪ್ರಶ್ನೆ. ನಾವು ಈಗ ಪಾರಂಪರಿಕವಾಗಿ ನೋಡಿದಾಗ ಹಿಂದೆ ನಾವು ಕಾಯಿ ಮತ್ತೆ ಕೊಬ್ಬರಿಗೆ ಮಾತ್ರ ಸೀಮಿತವಾಗಿದ್ವಿ. ಬಟ್ ಈಗ ಏನು ಈಗ ಹೊಸ ಟ್ರೆಂಡ್ ಎಳ್ನೀರು ಇದೆ, ಅದನ್ನ ಕಮರ್ಷಿಯಲ್ ಪ್ಯಾಕಿಂಗ್ ಆಗಿದೆ, ಟೆಟ್ರಾ ಪ್ಯಾಕಿಂಗ್ ಅಲ್ಲಿ ಕೂಡ ಮಾಡ ಅಂತ ಬಂದಿದೆ. ಬಟ್ ನಿಜವಾಗ್ಲೂ ಎಳ್ನೀರ್ನ ತುಂಬಾ ಅರ್ಲಿ ಹಾರ್ವೆಸ್ಟ್ ಅರ್ಲಿ ಅಂದ್ರೆ ಗಿಡ ಅದು ಈಗ ತಮ್ಗೆಲ್ಲ ಗೊತ್ತಿದೆ ಅದು ಹಿಂಗಾರ ಫ್ಲವರ್ ಬಂದು ಕಾಯಾಗಕ್ಕೆ 1 ಇಯರ್ ಬೇಕು, 1 ಇಯರ್ 14 months 16 months ಕೂಡ ಬೇಕು. ಅದು ಡಿಪೆಂಡ್ಸ್ ಅಂದಿ ಕ್ಲೈಮೇಟ್ ಮೇಲೆ ಹೋಗುತ್ತೆ, ಸಾಯಿಲ್ ಮೇಲೆ ಕೂಡ ಹೋಗುತ್ತೆ. ಅದೇ ತರ ಈಗ ನಾವು ಎಳ್ನೀರ್ನ ತುಂಬಾ ಅರ್ಲಿ ಹಾರ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರಿಸರ್ಚ್ ಅಲ್ಲಿ ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಅದು ತುಂಬಾ ಜನದ ಅನುಭವದ ಮೇಲೆ ಹೇಳೋದಾದ್ರೆ ಅದು ಮರದ ಲೈಫ್ ತುಂಬಾ ಶಾರ್ಟ್ ಆಗುತ್ತೆ ಅಂತ ಒಂದು ಒಂದು ಒಂದು ನಂಬಿಕೆ ಅದು. ಬಟ್ ಇನ್ನು ವೈಜ್ಞಾನಿಕವಾಗಿ ಅದಕ್ಕೇನು ಪ್ರೂವ್ ಆಗಿಲ್ಲ. ಮತ್ತೆ ಕೆಲವೊಂದು ವೆರೈಟಿಗಳು ಅದು ಎಳ್ನೀರಿಗಾಗಿನೇ ಇದೆ, ಅವು ಕೊಬ್ಬರಿಗೆ ಬರಲ್ಲ ಮತ್ತೆ ಕಾಯಿಗೆ ಬರಲ್ಲ ಅಂತ ವೆರೈಟೀಸ್ ಕೂಡ ಇದೆ. ಅದನ್ನ ನೀವು ಟೆಂಡರ್ ಕೋಕೋನಟ್ ಆಗಿ ಬೆಳಿಬಹುದು. ಏನು ನಮ್ಮ ಅರಸಿಕೆರೆ ಟಾಲು ತಿಪ್ಪು ಟಾಲ್ ಏನಿದೆಯಲ್ಲ ಇವೆಲ್ಲ ಮೊದಲಿಂದನು ಪಾರಂಪರಿಕವಾಗಿ ಬಂದಿರೋದು ಅದು ಕೊಬ್ಬರಿ ಮತ್ತು ಕಾಯಿಗೆ ಮಾತ್ರ ಸೀಮಿತವಾಗಿದೆ. ಅದನ್ನ ಎಳ್ನೀರ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಅದರದ್ದು ಹೆಲ್ತ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರಿ ಅದ್ರ ಲೈಫ್ ಖಂಡಿತವಾಗ್ಲೂ ಶಾರ್ಟ್ ಆಗ್ಬಹುದು, ಜಾಸ್ತಿ ವರ್ಷ ಅದು ಬಾಳ್ಕೆ ಬರದೇ ಇರಬಹುದು. ಯೋಗೇಶ್, ಕಂಗವಳ್ಳಿ ಗ್ರಾಮದಿಂದ, ಹೊಸದುರ್ಗ ತಾಲೂಕದಿಂದ ತಾವು ಮಾಹಿತಿಯನ್ನ ಕೇಳಿದ್ದೀರಾ. ನನಗನ್ಸುತ್ತೆ ರೇಡಿಯೋ ಕೇಳ್ತಾ ಇದ್ದೀರಾ, ತಾವು ತಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ನಮ್ಮ ಮುಂದಿನ ಚರ್ಚೆನ ಮುಂದುವರ್ಸೋಣ ಸರ್ ಇವತ್ತಿನ ಒಂದು ವಿಷಯದ ಬಗ್ಗೆ. ಎಸ್ ಸರ್, ಇದೀಗ ರೋಗ ಈಗ ತಾವು ಪ್ರಮುಖ ಕೀಟ ಹೇಳಿದ್ರಿ, ಈಗ ಪ್ರಮುಖ ರೋಗಗಳು ಪ್ರಮುಖ ರೋಗ ಇದರಲ್ಲಿ ಒಂದು ಅದೇ ನಮ್ಗೆ ತಮ್ಗೆ ಹೇಳ್ದಂಗೆ ಒಂದು ಸ್ಟೆಮ್ ಬ್ಲೀಡಿಂಗ್ ಒಂದು ಇಂಪಾರ್ಟೆಂಟ್ ರೋಗ. ಇನ್ನೊಂದು ಚಿಕ್ಕ ಸಸಿನಲ್ಲಿ ಒಂದು ಚಿಕ್ಕ ಸಸಿ ಅಂದ್ರೆ ಒಂದು 2 ವರ್ಷದಿಂದ ಒಂದು 7 ವರ್ಷದೊಳಗಡೆ ಇದು ಸುಳಿ ಕೊಳೆ ಅನ್ನೋದು ಒಂದು ರೋಗ ಬರುತ್ತೆ. ಅದು ಗಿಡ ಬಲ್ತ ಆದ್ಮೇಲೆ ಇಂಗಾರ ಬರಕ್ ಶುರು ಆದ್ಮೇಲೆ ಕಾಯಿ ಬಿಡಕ್ ಶುರು ಆದ್ಮೇಲೆ ಆ ರೋಗ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗುತ್ತೆ. ಆ ಸುಳಿ ಕೊಳೆಗೆ ಸಿಂಪಲ್ ಆಗಿ ಎನಿ ಸಿಸ್ಟಮಿಕ್ ಫಂಜಿಸೈಡ್ ನ ನೀವು ಸುಳಿಗೆ ಹಾಕಿದ್ರೆ ಸುಳಿನ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಹೊಸ ಸುಳಿ ಬರಕ್ಕೆ ವ್ಯವಸ್ಥೆ ಗಾಳಿ ಆಡೋ ತರ ವ್ಯವಸ್ಥೆ ಮಾಡಿ ಅದಕ್ಕೆ ಔಷಧಿ ಹಾಕಿದ್ರೆ ಅದು ಕಾಲಕ್ರಮೇಣ ಅದು ಸರಿಯಾಗುತ್ತೆ. ಇನ್ನೊಂದು ಏನು ಈ ಕಾಂಡ ಸೋರೋದಿದೆ, ಇದು ಮೇಜರ್ ಪ್ಲಾಂಟ್ ವೀಕ್ನೆಸ್ ಅಲ್ಲಿ ಜಾಸ್ತಿ ಬರುತ್ತೆ. ಸಾಯಿಲ್ ಏನು ಮಣ್ಣಿಂದು ಅದ್ರ ಫಲವತ್ತತೆ ಕಮ್ಮಿ ಆದಾಗ ಇದು ರೋಗ ಉಲ್ಬಣ ಆಗೋದು ಜಾಸ್ತಿ, ಇಳುವರಿ ಮೇಲೆ ಬಹಳನೇ ಪರಿಣಾಮ ಬೀರಂತ ಇದು ಆಗುತ್ತೆ. ಆಮೇಲೆ ನಮ್ದು ಪ್ರಾಕ್ಟೀಸಸ್ ಏನು ಈಗ ಸಾಯಿಲ್ ನ ಡೀಪ್ ಆಗಿ ಉಳುಮೆ ಮಾಡೋದು, ರಿಪೀಟೆಡ್ ಆಗಿ ಉಳುಮೆ ಮಾಡೋದು, ಬೇರ್ನ ಕಡಿಯೋದು, ಇಂತ ರೋಗ ಎಲ್ಲಾ ತೋಟದಲ್ಲೂ ಮೊದಲಿಂದನು ರೋಗ ಇರುತ್ತೆ. ಇವತ್ತು ನಾವು ಮಾಡೋ ಪ್ರಾಕ್ಟೀಸ್ ಗಳಿಂದ ತಪ್ಪು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇಂದ ಈ ರೋಗಗಳು ತುಂಬಾ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಸೊ ಈ ಫಸ್ಟ್ ಪ್ರಾಕ್ಟೀಸಸ್ ನ ನಾವು ಸರಿ ಮಾಡ್ಕೊಂಡ್ರೆ ಆಮೇಲೆ ರೋಗಕ್ಕೆ ನಾವು ಈಗ ಸಾಯಿಲ್ ನ ಫಸ್ಟ್ ಸಾಯಿಲ್ ವೀಕ್ ಇರೋದನ್ನ ಸಾಯಿಲ್ ನ ಸರಿ ಮಾಡಿ ಆಮೇಲೆ ಆಟೋಮೆಟಿಕ್ ಆಗಿ ಅದು ಪ್ಲಾಂಟ್ ಹೆಲ್ತ್ ನ ಸರಿ ಮಾಡುತ್ತೆ, ಆಮೇಲೆ ರೋಗನ ನಿಯಂತ್ರಣ ಮಾಡಬಹುದು. ರೋಗಕ್ಕೆ ನಾನು ಹೇಳ್ದಂಗೆ ನಿಮ್ಗೆ ಎಕ್ಸಕೋನಾಜಲ್ ಅಂತ ಒಂದು ಕೆಮಿಕಲ್ ಇದೆ, ಅದರಲ್ಲಿ ಕೂಡ ನೀವು ಟ್ರೀಟ್ ಮಾಡಬಹುದು, ಅದರಲ್ಲಿ ಅದು ಗುಣ ಆಗುತ್ತೆ. ಬಟ್ ಇದು ಇಟ್ ಟೇಕ್ಸ್ ಟೈಮ್, ಫಸ್ಟ್ ಸಾಯಿಲ್ ಸರಿ ಆಗ್ಬೇಕು, ಹೆಲ್ತ್ ಗಿಡದ ಹೆಲ್ತ್ ಸರಿ ಆದ್ಮೇಲೆ ಆಮೇಲೆ ರೋಗ ಗುಣ ಆಗುತ್ತೆ ಹೊರತು ಇವೆರಡನ್ನೂ ಸರಿ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೋಗ ಗುಣ ಆಗಲ್ಲ. ಇದು ಒಂದು ಸ್ಟೆಮ್. ಇನ್ನೊಂದು ಹಣಬೆ ರೋಗ ಅಂತಿದೆ, ಇದು ಕೂಡ ಒಂದು ಫಂಗಲ್ ಡಿಸೀಸ್ ಕೂಡ ಇದು ಅಷ್ಟೇ. ಇದು ಜಾಸ್ತಿ ನಾವು ಟ್ರಾಕ್ಟ್ರಿ ಉಳುಮೆ ಮಾಡೋ ಅಂತ ಜಾಗದಲ್ಲಿ ಟ್ರಾಕ್ಟ್ರಿ ಮರದ ತಾನು ನೋಡಿದೀನಿ, ತುಂಬಾ ಜನ ಟ್ರಾಕ್ಟ್ರಿ ಇಡುವಾಗ ಮರದ ಸ್ಟೆಮ್ ನೆಲ್ಲ ಗಾಯ ಮಾಡ್ತಾರೆ. ಆ ಗಾಯ ಮಾಡೋದ್ರಿಂದ ಅದು ಗಿಡದಿಂದ ಗಿಡಕ್ಕೆ ಹೋಗುತ್ತೆ, ಎಲ್ಲಿ ಗಾಯ ಆಗುತ್ತೋ ಅಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ, ಅಲ್ಲಿ ಅಣಬೆ ರೋಗ ಬರುತ್ತೆ, ಸ್ಟೆಮ್ ಬ್ಲೀಡಿಂಗ್ ಆಗುತ್ತೆ, ಇರೋ ರೋಗ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಹಂಗಾಗಿ ಆಮೇಲೆ ಭೂಮಿನಲ್ಲಿ ಯಾವಾಗ ಸಾವಯವ ಅಂಶ ಬಹಳನೇ ಕಮ್ಮಿ ಇರೋದ್ರಿಂದ ನೀವು ಎಷ್ಟೇ ಫರ್ಟಿಲೈಸರ್ ಅಂದ್ರೆ ಡೆಸರ್ಟ್ ತರ ಆಗುತ್ತೆ, ಅಂದ್ರೆ ಮರುಭೂಮಿ ತರ ಆಗುತ್ತೆ. ಆ ಸಾವಯವ ಅಂಶ ತುಂಬಾ ಕಮ್ಮಿ ಇರೋದ್ರಿಂದ ಭೂಮಿ ಎಷ್ಟೇ ಗೊಬ್ಬರ ಹಾಕಿದ್ರು ಕೂಡ ತಗೊಳಲ್ಲ, ಮಳೆ ನೀರು ಬಂದ್ರೆ ಹಿಂಗಲ್ಲ, ಮಳೆ ಬಂದಾಗ ನೀರನ್ನ ಹಿಡ್ಕೊಳಲ್ಲ. ಸೊ ಯಾವುದೇ ಪೋಷಕಾಂಶಗಳು ಗಿಡಗಳಿಗೆ ಹೋಗ್ಬೇಕಂದ್ರೆ ನೀರಿನ ಅಂಶ ಬೇಕು. ಸೊ ನೀರಿನ ಅಂಶ ಯಾವಾಗ ಕಮ್ಮಿ ಆಗುತ್ತೋ ಪೋಷಕಾಂಶ ಇದ್ರೂ ಕೂಡ ಗಿಡ ತಗೊಳಕಾಗಲ್ಲ. ಮೇಜರ್ ಈ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಫಸ್ಟ್ ನಾವು ಸರಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಗುಣ ಮಾಡಬಹುದು, ಇಳುವರಿನೂ ಕೂಡ ಜಾಸ್ತಿ ಮಾಡಬಹುದು, ತೋಟನ ಕೂಡ ಬದುಕಿಸ್ಕೋಬಹುದು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ನಾವು ತಿಳ್ಕೊಳ್ಳೋಣ. ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಅಂದ್ರೆ ಭದ್ರಾವತಿ ಸೇರಿ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ನಷ್ಟು, ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ಇತ್ತು. ನಾಳೆ ಕೂಡ ಇದೇ ವಾತಾವರಣ ಮುಂದುವರಿಯಲಿದೆ ಅಂತ ತಿಳಿದು ಬಂದಿದೆ. ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನಿಷ್ಠ ಇವತ್ತು 19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 20